ಏನೇ ಪುಟ್ಟಿನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ, ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ವಿಶ್ವ ಗ್ಲೋಕೋಮಾ ದಿನದ ಅಂಗವಾಗಿ ಗ್ಲೋಕೋಮಾಗೆ ಕಾರಣಗಳು ಮತ್ತು ಪರಿಹಾರ. ಈ ಕುರಿತು ಶಿರಸಿಯ ಗಣೇಶ ನೇತ್ರಾಲಯದ ನೇತ್ರ ತಜ್ಞರಾದ ಡಾ ತನುಶ್ರೀ ಹೆಗಡೆ ಅವರೊಂದಿಗೆ ಸಂದರ್ಶನ. ಡಾ ತನುಶ್ರೀ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ದೇಹದ ವಿವಿಧ ಅಂಗಗಳನ್ನ ನೋಡಿದಾಗ ಕಣ್ಣು ಅತ್ಯಂತ ಪ್ರಮುಖವಾದಂತಹ ಅಂಗ ಅಂತ ಹೇಳ್ತೀವಿ, ಒಂದು ರೀತಿಯಲ್ಲಿ ದಾರಿದೀಪ ಇದ್ದ ಹಾಗೆ ಅಂತ ಹೇಳಿ. ಈ ಕಣ್ಣಿನ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ, ನೀವು ಈ ಮಾತನ್ನ ಕೇಳಿರ್ತೀರಾ. ಕಣ್ಣು ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಗ್ರಹಿಕೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋ ಅಂಗ. 80% ಜಗತ್ತಿನ ಗ್ರಹಿಕೆ ಆಗೋದೇ ಕಣ್ಣಿನಿಂದ. ಅದರಲ್ಲೇ ನಮ್ಗೆ ಅದ್ರ ಪ್ರಾಮುಖ್ಯತೆ ತಿಳಿಯತ್ತೆ. ಈಗ ವಿವಿಧ ಅಂಗಗಳಿಗೆ ಹೋಲಿಸಿದ್ರೆ ಕಣ್ಣು ಅತ್ಯಂತ ಪ್ರಮುಖವಾದಂತಹ ಅಂಗ ಎನ್ನುವಂತ ಒಂದು ಮಾತನ್ನ ನೀವು ಹೇಳಿದ್ರಿ. ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಕೂಡ ಅಷ್ಟೇ ಪ್ರಮುಖವಾಗ್ತದೆ. ಜೀವನದ ವಿವಿಧ ಹಂತಗಳಲ್ಲಿ ನೋಡಿದ್ರೆ ಈ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ, ಹಾಗೂ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು ಈ ಗ್ಲಾಕೋಮಾ ಎನ್ನುವಂತಹ ಒಂದು ಸಮಸ್ಯೆ, ಏನದು ಗ್ಲಾಕೋಮಾ ಅಂತಂದ್ರೆ, ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಹೇಳಿ. ನಿಮ್ಗೆ ತಿಳಿದಿರೋ ಹಾಗೆ ಜೀವನದ ವಿವಿಧ ಹಂತಗಳಲ್ಲಿ ವಯೋಸಹಜವಾಗಿ ಕೆಲವೊಂದು ತೊಂದರೆಗಳನ್ನ ಬರ್ಬೋದು. ಈಗ ನಾವು ಚಿಕ್ಕ ಮಕ್ಕಳಲ್ಲಿ, ತಕ್ಷಣ ಹುಟ್ಟಿದ ಶಿಶುಗಳಲ್ಲಿ ಕೆಲವೊಂದ್ಸತಿ ಕಣ್ಣಲ್ಲಿ ನೀರು ಬರೋದನ್ನ ನೋಡ್ತೇವೆ. ಮಕ್ಕಳಲ್ಲಿ ದೃಷ್ಟಿ ದೋಷಗಳನ್ನು ನೋಡ್ತೇವೆ. ಅದರಲ್ಲೂ ಈ ಡಿಜಿಟಲ್ ಯುಗದಲ್ಲಂತೂ ದೃಷ್ಟಿದೋಷಗಳು ತುಂಬಾ ಸಾಮಾನ್ಯವಾಗಿದೆ. ಹಾಗೆ ಮಧ್ಯ ವಯಸ್ಕರಲ್ಲಿ 40 ನಂಬರ್, ಅದು ಒಂದು ಪ್ರಕಾರದ ದೃಷ್ಟಿದೋಷವೇ. ಅಲ್ಲದೆ ಕಣ್ಣಿನ ಪೊರೆ, ಗ್ಲುಕೋಮಾ ತೊಂದರೆ, ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜನರೇಷನ್ ಎಂಬ ನರದೌರ್ಬಲ್ಯ, ಮತ್ತೀಗಂತೂ ಡಯಾಬಿಟೀಸ್ ತುಂಬಾ ಹೆಚ್ಚಾಗಿದೆ. ಡಯಾಬಿಟೀಸ್ ರೆಟಿನೋಪತಿ ಅನ್ನೋದು ಕೂಡ ಕಣ್ಣಿನ ಅಂಧತ್ವಗಳಲ್ಲಿ ಮುಖ್ಯ ಕಾರಣಗಳನ್ನೊಂದು. ಇನ್ನು ಎರಡನೇ ಪ್ರಶ್ನೆಗೆ ಬಂದ್ರೆ, ಗ್ಲುಕೋಮಾ ಅನ್ನೋದು ತುಂಬಾ ಪ್ರಮುಖವಾದ ಕಣ್ಣಿನ ತೊಂದರೆ. ಅದು ಎಷ್ಟು ಮುಖ್ಯ ಅನ್ನೋದನ್ನ ಈ ವಿಶ್ವ ಗ್ಲುಕೋಮಾ ಸಪ್ತಾಹ ಅಂತ ಆಚರಿಸ್ತೇವೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸಲು. ಗ್ಲುಕೋಮಾ ಅಂದಾಗ ಕೆಲವೊಬ್ರು ಅದ್ರ ಬಗ್ಗೆ ತಿಳಿದಿರೋದೇ ಇಲ್ಲ, ಅದು ಹಾಗಂದ್ರೇನು ಅಂತ ನನ್ನ ಕೇಳೋರಲ್ಲೇ ಹೆಚ್ಚು. ಈ ವಿಶ್ವ ಗ್ಲುಕೋಮಾ ಜಾಗೃತಿ ದಿನ ಅಥವಾ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. March 9 to March 15 ಈ ವರ್ಷ ಏನಿದೆ, ನಾವು ವರ್ಲ್ಡ್ ಗ್ಲುಕೋಮಾ ಸಪ್ತಾಹ ಅಂತ ಆಚರಿಸ್ತಿದ್ದೇವೆ. ಇದರ ಕುರಿತಾಗಿ ಸ್ವಲ್ಪ ವಿವರಗಳನ್ನ ನಾನು ಹೇಳಬಯಸ್ತೇನೆ. ಗ್ಲುಕೋಮಾ, ಇದರನ್ನ ನಾವು ಕನ್ನಡದಲ್ಲಿ ಕಾಚುಬಿಂದು ಅಂತಲೂ ಕರಿತೇವೆ. ಇದು ಶಾಶ್ವತ ಅಂಧತ್ವವನ್ನ ಉಂಟು ಮಾಡುವಂತ ಕಣ್ಣಿನ ಗಂಭೀರ ಕಾಯಿಲೆ. ಗಂಭೀರ ಯಾಕಂದ್ರೆ ಇದನ್ನ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮುನ್ನೆಚ್ಚರಿಕೆಯಿಂದ ಇದರ ಅಂಧತ್ವವನ್ನ ನಾವು ತಡೆಗಟ್ಟಬಹುದು. ಅದಾಗಲೇ ಜಗತ್ತಿನಾದ್ಯಂತ 8 crore ಮಿಕ್ಕ ಜನರಲ್ಲಿ ಈ ತೊಂದರೆ ಇದೆ. ಅದರಲ್ಲೂ 40 years ಮೇಲ್ಪಟ್ಟವರಲ್ಲಿ 100 in 4 ಈ ಗ್ಲುಕೋಮಾ ತೊಂದರೆ ಬರೋ ಸಾಧ್ಯತೆ ಹೆಚ್ಚು. ಗ್ಲುಕೋಮಾ ತೊಂದರೆ ಇರುತ್ತೆ, ಆದರೆ ದುರದೃಷ್ಟವಶಾತ್ 90% ಈ ತೊಂದರೆ ತಮಗೆ ಇರೋದೇ ಅರಿವಿರೋದಿಲ್ಲ. ಅದಕ್ಕೆ ಈ ತೊಂದರೆ ಬಗ್ಗೆ ಅರಿವನ್ನ ಮೂಡಿಸಲಿಕ್ಕೆ, ನಿಯಮಿತವಾದ ಕಣ್ಣಿನ ಪರೀಕ್ಷೆಯ ಮಹತ್ವವನ್ನ ತಿಳಿಸಲಿಕ್ಕೆ ನಾವು ಈ ವಿಶ್ವ ಗ್ಲುಕೋಮಾ ಸಪ್ತಾಹವನ್ನ ಆಚರಿಸುತ್ತೇವೆ. ಸಾಮಾನ್ಯವಾಗಿ ಈಗ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಈ ಗ್ಲುಕೋಮಾವನ್ನ, ಅಂದ್ರೆ ಅದು ತೋರ್ಪಡಿಸಿಕೊಳ್ಳುವುದಿಲ್ಲ, ಆದ್ರೆ ಇರುವ ಸಾಧ್ಯತೆ ಇರ್ತದೆ ಅಂತ ಹೇಳಿ. ಇದನ್ನು ಗುರುತಿಸುವಂತಹದ್ದು ಹೇಗೆ, ಇದರ ಲಕ್ಷಣಗಳು ಹೇಗಿರ್ತವೆ? ಹೌದು, ನೀವು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿದ್ರಿ, ಒಂದು ಘಟನೆಯನ್ನ ನಾನು ನಿಮ್ಮೊಡನೆ ಹಂಚಿಕೊಳ್ಬೇಕು. ಮೊನ್ನೆ ನನ್ನಲ್ಲಿ ಒಂದು ಓರ್ವ ಮಧ್ಯ ವಯಸ್ಸಿನ ಮಹಿಳೆ ತಪಾಸಣೆಗೆ ಬಂದಿದ್ರು. ಕಳೆದ 6-7 ತಿಂಗಳಿಂದ ಅವರಿಗೆ ಒಂದು ಕಣ್ಣಲ್ಲಿ ದೃಷ್ಟಿ ಕಡಿಮೆ ಆಗಿತ್ತು. ಅದು ಅವ್ರ ಗಮನಕ್ಕೂ ಬಂದಿತ್ತು, ಆದ್ರೆ ಅವ್ರು ಹೆಚ್ಚಿಗೆ ಕಾಳಜಿ ಮಾಡಿರ್ಲಿಲ್ಲ. ಕೊನೆಗೊಮ್ಮೆ ಹತ್ತಿರದ ಕಂಪ್ಯೂಟರ್ ಐ ಟೆಸ್ಟಿಂಗ್ ಅಂಗಡಿಯಲ್ಲಿ ಚಸ್ಮಾ ತಗೊಂಡಿದ್ರು. ಆದ್ರೂ ಏನು ಹೆಚ್ಚು ಉಪಯೋಗ ಆಗದಿದ್ದಾಗ ಅವರು ನಮ್ಮಲ್ಲಿ ಪರೀಕ್ಷೆಗೆ ಬಂದಾಗ ನಾವು ನೋಡಿದಾಗ ಆಗ್ಲೇನೆ 95% ದೃಷ್ಟಿ ನಷ್ಟವಾಗಿತ್ತು, ಅದು ಶಾಶ್ವತವಾಗಿ. ಇನ್ನೊಂದು ಕಣ್ಣಲ್ಲಿ ಕೂಡ ಅವರ ಅರಿವಿಗೆ ಬಾರದೆ 10% ದೃಷ್ಟಿ ಆಗಲೇ ಮಂದವಾಗಿತ್ತು. ಇದು ಗ್ಲೋಕೋಮಾ ಕಾಯಿಲೆಯಿಂದ. ಇದು ಗ್ಲೋಕೋಮಾ ಏನಿದೆ, ಯಾವ ಸುಳಿವನ್ನು ನೀಡದೆ ನಿಧಾನವಾಗಿ ಆವರಿಸುವ ಒಂದು ಕಾಯಿಲೆ, ಸದ್ದಿಲ್ಲದೆ ದೃಷ್ಟಿಯನ್ನ ಕಸಿಯುತ್ತದೆ. ಅದಕ್ಕೆ ನಾವು ಅದನ್ನ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂದ್ರೆ ನಿಶಬ್ದ ದೃಷ್ಟಿ ಚೋರ ಅಂತನೂ ನಾವು ಕರೆಯುತ್ತೇವೆ. ವಯೋಸಹಜವಾಗಿ ಕಣ್ಣಿನ ದೃಷ್ಟಿ ನೂನ್ಯತೆ ಉಂಟಾಗುವುದು ಸ್ವಾಭಾವಿಕವೇ, ಆದರೆ ಕೆಲವೊಮ್ಮೆ ಇದನ್ನು 40 ನಂಬರು ಕಣ್ಣಿನ ಪೊರೆ ಎಂದು ಹಗುರವಾಗಿ ಪರಿಣಮಿಸದೆ ಅದನ್ನ ನಾವು ಪರೀಕ್ಷಿಸಬೇಕು. ಇಲ್ಲಾಂದ್ರೆ ನಾವು ಸ್ವಯಂಕೃತ ಅಪರಾಧ ಮಾಡಿಕೊಂಡ ಹಾಗೆ ಜೀವನವಿಡೀ ಅನಿವಾರ್ಯವಾಗಿ ಈ ತರ ಘೋರ ಕುರುಡತನದಿಂದ ನಾವು ಬಳಲಬೇಕಾಗಿ ಬರಬಹುದು. ಒಂಥರ ಅಸಹಾಯಕ ಸ್ಥಿತಿನೇ ಇದು, ದೃಷ್ಟಿ ಇಲ್ಲದೆ ಬದುಕೋದು. ಈ ವೈದ್ಯಕೀಯ ಪರಿಭಾಷೆಯಲ್ಲಿ ಗ್ಲಾಕೋಮಾ ಅಂದ್ರೆ ಏನು? ಕಣ್ಣಲ್ಲಿ ಒಂದು ಒತ್ತಡ ಅಂತ ಇರುತ್ತೆ, ದೇಹದಲ್ಲಿ ಹೇಗೆ ಒಂದು ಬಿಪಿ ಅಥವಾ ರಕ್ತದೊತ್ತಡ ಅಂತ ಇರುತ್ತೋ ಹಾಗೆ ಈ ಕಣ್ಣಿನ ಒತ್ತಡ ಹೆಚ್ಚಾಗೋದು ಮತ್ತೆ ಅದರಿಂದ ಆಗುವ ನಾವು ದುಷ್ಪರಿಣಾಮವನ್ನ ಮತ್ತೆ ನರದೌರ್ಬಲ್ಯವನ್ನ ನಾವು ಒಟ್ಟಾರೆ ಗ್ಲೋಕೋಮಾ ಅಂತ ಹೇಳ್ತೇವೆ. ಈ ಕಣ್ಣಿನ ಒತ್ತಡ ಏನಿದೆ ಅದು ಮೇಂಟೈನ್ ಆಗೋದು ಕಣ್ಣೊಳಗಿನ ಎಕ್ವೇಸ್ ಹ್ಯೂಮರ್ ಎಂಬ ದ್ರವದಿಂದ. ಈ ದ್ರವ ಕಣ್ಣೊಳಗಡೆ ನಿರಂತರವಾಗಿ ಪರಿಚಲನೆ ಆಗ್ತಾ ಇರುತ್ತೆ. ಯಾವುದೋ ಕಾರಣಗಳಿಂದ ಈ ಚಲನೆಗೆ ತೊಡಕುಂಟಾದಾಗ ಅಥವಾ ಅದು ಸ್ಥಗಿತವಾದಾಗ ಕಣ್ಣಿನ ಒಳಗಡೆ ಇದು ಶೇಖರಣೆಗೊಂಡು ಕಣ್ಣಿನ ಒತ್ತಡ ಹೆಚ್ಚಾಗುತ್ತೆ. ಕಣ್ಣಿನ ಸೂಕ್ಷ್ಮ ಅಂಗಾಂಶಗಳಿಗೆ ಈ ಒತ್ತಡದ ಪ್ರಭಾವ ಬಿದ್ದು ಹಾಗೆ ಕಣ್ಣಿನ ಗುಡ್ಡೆಯ ಹಿಂದಿರುವ ದೃಷ್ಟಿನರಕ್ಕೆ ಅದರ ಒತ್ತಡದ ಅಡ್ಡ ಪರಿಣಾಮವಾಗಿ ದೃಷ್ಟಿನರ ಬಲಹೀನವಾಗ್ತಾ ಹೋಗುತ್ತೆ. ಈ ದೃಷ್ಟಿನರ ಅಂದ್ರೆ ಆಪ್ಟಿಕ್ ನರ ಎನ್ನುವುದು ಕಣ್ಣು ಮತ್ತೆ ಮಿದುಳಿನ ಮಧ್ಯ ಕೊಂಡಿ ಇದ್ದ ಹಾಗೆ, ಇದು ಬಲಹೀನವಾದ್ರೆ ಕ್ರಮೇಣ ದೃಷ್ಟಿ ಕೂಡ ಕಡಿಮೆಯಾಗಿ ಕೊನೆ ಹಂತದಲ್ಲಿ ಕಣ್ಣು ಕುರುಡಾಗ್ಬಿಡತ್ತೆ. ಈಗ ಸಾಮಾನ್ಯವಾಗಿ ಗ್ಲಾಕೋಮಾ ಅನ್ನುವಂತಹದ್ದು ಒಂದೇ ವಿಧ ಇರ್ತದೋ ಅಥವಾ ಅದರಲ್ಲಿ ಏನಾದರೂ ಬೇರೆ ಬೇರೆ ಪ್ರಕಾರಗಳಿವೆಯಾ? ಗ್ಲೋಕೋಮಾದಲ್ಲೂ ಹಲವು ಪ್ರಕಾರಗಳಿವೆ. ಸಾಮಾನ್ಯವಾಗಿ ನಾವು ನೋಡುವ ಪ್ರಕಾರ ಏನಿದೆ, ಓಪನ್ ಆಂಗಲ್ ಗ್ಲೋಕೋಮಾ ಅಂತ ಹೇಳ್ತೇವೆ, ಅಂದ್ರೆ ತೆರೆದ ಕೋನದ ಗ್ಲೋಕೋಮಾ. ಇದಲ್ಲದೆ ಆಂಗಲ್ ಕ್ಲೋಸರ್ ಗ್ಲೋಕೋಮಾ, ಸಂಕುಚಿತ ಕೋನದ ಗ್ಲೋಕೋಮಾ ಅಂತ ಒಂದು ಇರುತ್ತೆ. ಇದರಲ್ಲಿ ರೋಗ ಲಕ್ಷಣಗಳು ಹೆಚ್ಚು, ಹಾಗೆ ದೃಷ್ಟಿ ಹಾನಿಯ ಆಪತ್ ಕೂಡ ಹೆಚ್ಚು. ಮತ್ತೊಂದು ವಿಧದಲ್ಲಿ ನಾರ್ಮಲ್ ಟೆನ್ಷನ್ ಗ್ಲೋಕೋಮಾ, ಇಲ್ಲಿ ಕಣ್ಣಿನ ಒತ್ತಡ ಬಹಳ ಹೆಚ್ಚಾಗದೇನೆ ಕೂಡ ನರದೌರ್ಬಲ್ಯ ಉಂಟಾಗಬಹುದು. ಇನ್ನೊಂದು ವಿಧ ಏನಿದೆ, ಆಕ್ಯುಲಾರ್ ಹೈಪರ್ ಟೆನ್ಷನ್, ಅಂದ್ರೆ ಈ ಪ್ರಕಾರದಲ್ಲಿ ಕಣ್ಣಿನಲ್ಲಿ ಬರೀ ಅಧಿಕ ಒತ್ತಡ ಇರುತ್ತೆ, ಆದರೆ ನರದೌರ್ಬಲ್ಯ ಇನ್ನೂ ಉಂಟಾಗಿರೋದಿಲ್ಲ. ಕಾಲಕ್ರಮೇಣ ತೊಂದರೆ ಉಂಟಾಗುವ ಸಾಧ್ಯತೆ ಯಾವಾಗಲೂ ಇದ್ದೇ ಇರುತ್ತೆ. ಇಂತಹ ಕಣ್ಣುಗಳಲ್ಲಿ ಗ್ಲೋಕೋಮಾ ಬರಬಹುದು, ಇಲ್ಲಾಂದ್ರೆ ಕಣ್ಣೊಳಗಿನ ರಕ್ತನಾಳಗಳು ಒಡೆದು ರಕ್ತಸ್ರಾವ ಆಗಬಹುದು. ಇದಲ್ಲದೇನೆ ಅಪರೂಪಕ್ಕೆ ನಾವು ಚಿಕ್ಕ ಮಕ್ಕಳಲ್ಲಿ ಕೂಡ ಗ್ಲೋಕೋಮಾ ನೋಡ್ತೇವೆ, ಅದನ್ನು ಕಂಜನೈಟಲ್ ಅಥವಾ ಚೈಲ್ಡ್ಹುಡ್ ಗ್ಲೋಕೋಮಾ ಅಂತ ಹೇಳ್ತೇವೆ. ಇದಲ್ಲದೆ ಕಣ್ಣಿಗಾದ ಬೇರೆ ಬೇರೆ ತೊಂದರೆಗಳಿಂದ ಸೆಕೆಂಡ್ರಿ ಗ್ಲೋಕೋಮಾ ಬರಬಹುದು. ಉದಾಹರಣೆಗೆ ಕಣ್ಣಿನಲ್ಲಿ ಪೆಟ್ಟಾದಾಗ, ಕಣ್ಣಿನಲ್ಲಿ ರಕ್ತ ಜಮಾವಣೆಯಾಗಿ ಉಂಟಾಗುವಂತಹ ಗ್ಲೋಕೋಮಾ, ಇಲ್ಲ ಕಣ್ಣಿನ ಕ್ಯಾನ್ಸರ್ನಿಂದ, ಕೆಲವೊಂದು ಔಷಧಿ ಉಪಚಾರಗಳ ಅಡ್ಡ ಪರಿಣಾಮ. ಇದರಲ್ಲಿ ಬಹಳ ಅಪಾಯಕಾರಿಯಾಗಿದ್ದು ಸ್ಟೀರಾಯ್ಡ್ ಐ ಡ್ರಾಪ್ಸ್. ಇದ್ರ ಬಗ್ಗೆ ನಾನು ಹೇಳಲೇಬೇಕು ನಿಮ್ಗೆ. ಕಣ್ಣಿಗೊಮ್ಮೆ ಕೆಲವೊಮ್ಮೆ ಏನಾಗುತ್ತೆ, ಸಣ್ಣ ಪುಟ್ಟ ಪೆಟ್ಟಾಯ್ತು, ನೋವಾಯ್ತು, ತುರಿಕೆ ಆಯ್ತು, ಕಣ್ಣು ಕೆಂಪಾಯ್ತು ಅಂದ ತಕ್ಷಣ ಔಷಧಿ ಅಂಗಡಿಗೆ ಹೋಗಿ ಡ್ರಾಪ್ಸ್ ತಗೊಳ್ಳೋರು ಹೆಚ್ಚು. ಹೆಚ್ಚಿನ ಬಾರಿ ಈ ಸ್ಟೀರಾಯ್ಡ್ ಐ ಡ್ರಾಪ್ಸ್ ಗಳಿದೆ ಅವು ಅಷ್ಟು ದುಬಾರಿ ಇರೋದಿಲ್ಲ, ಅದಕ್ಕೆ ಅವರು ಅದನ್ನೇ ಕೊಟ್ಟಿರ್ತಾರೆ. ಅದರಿಂದ ಉಪಕಾರಕ್ಕಿಂತ ಅಪಾಯವೇ ಹೆಚ್ಚು. ಸ್ಟೀರಾಯ್ಡ್ ಐ ಡ್ರಾಪ್ಸ್ ಗಳ ಅಡ್ಡ ಪರಿಣಾಮವಾಗಿ ಕಣ್ಣಲ್ಲಿ ಗ್ಲೋಕೋಮಾ ಬರಬಹುದು, ಕಣ್ಣಿನಲ್ಲಿ ಬೇಗ ಪೊರೆ ಉಂಟಾಗಬಹುದು. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಗ್ಲೋಕೋಮಾ ಎನ್ನುವಂತಹ ಒಂದು ಸಮಸ್ಯೆ ಕಾಡಿದಂತಹ ಒಂದು ಸಂದರ್ಭದಲ್ಲಿ ಅದರ ಒಂದು ಗುಣಲಕ್ಷಣಗಳು ಹೇಗಿರ್ತವೆ ಮತ್ತು ಯಾವ ರೀತಿ ಇದನ್ನ ಗುರುತಿಸಬಹುದು? ಮೊದಲೇ ಹೇಳಿದ ಹಾಗೆ ಗ್ಲೋಕೋಮಾ ಯಾವುದು ಸುಳಿವಿಲ್ಲದೆ ನಿಧಾನವಾಗಿ ಆವರಿಸುವ ಕಾಯಿಲೆ. ನೀವೇ ಹೇಳಿದ್ರಿ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ. ಸಾಮಾನ್ಯ ಪ್ರಕಾರವಾದ ಓಪನ್ ಆಂಗಲ್ ಗ್ಲೋಕೋಮಾದಲ್ಲಿ ಆರಂಭಿಕ ಹಂತದಲ್ಲಿ ಯಾವುದೇ ನಿರ್ದಿಷ್ಟವಾದ ರೋಗ ಲಕ್ಷಣಗಳು ಇಲ್ಲದೆ ಇರಬಹುದು. ಕೆಲವರಲ್ಲಿ ನಾವು ಕಣ್ಣು ಮತ್ತು ಕಣ್ಣ ಸುತ್ತಲಿನ ನೋವು, ತಲೆನೋವು, ದೃಷ್ಟಿಯಲ್ಲಿ ಏರಿಳಿತ, ಚಸ್ಮಾ ನಂಬರ್ ಪದೇ ಪದೇ ಬದಲಾಗೋದು ಮುಂತಾದ ಅಸ್ಪಷ್ಟ ಲಕ್ಷಣಗಳನ್ನ ಅನುಭವಕ್ಕೆ ಬರಬಹುದು. ಇನ್ನೊಂದು ಪ್ರಕಾರವಾದ ಆಂಗಲ್ ಕ್ಲೋಸರ್ ಗ್ಲೋಕೋಮಾದಲ್ಲಿ ಕಣ್ಣಿನ ಒತ್ತಡ ಹಠಾತ್ ಆಗಿ ಹೆಚ್ಚಾಗತ್ತೆ. ಹೀಗಾದಾಗ ಏನಾಗುತ್ತೆ, ತೀವ್ರವಾದ ಕಣ್ಣೋವು, ತಲೆನೋವು, ವಾಕರ್ಕೆ, ವಾಂತಿ, ದೀಪಕಗಳ ಸುತ್ತ ಬಣ್ಣದ ವಕ್ರಗಳು, ವೃತ್ತಗಳು ಕಾಣೋದು ಇರಬಹುದು, ಮತ್ತೆ ಹಠಾತ್ ದೃಷ್ಟಿ ಮಂದಾಗಬಹುದು. ಇದು ಒಂಥರ ತುರ್ತು ಚಿಕಿತ್ಸೆ ಅವಶ್ಯವಿರುವ ಕಂಡೀಷನ್. ನಾವು ತುರ್ತು ಚಿಕಿತ್ಸೆ ನೀಡದೆ ಹೋದ್ರೆ ಹೆಚ್ಚಾದ ಕಣ್ಣಿನ ಒತ್ತಡದಲ್ಲಿ ಕೆಲವೇ ಗಂಟೆಗಳಲ್ಲಿ ಕಣ್ಣು ಪೂರ್ತಿ ಕುರುಡಾಗಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ತರದ ರೋಗ ಲಕ್ಷಣಗಳಿದ್ದಾಗ ಇದು ಬೇದಿನೋ ಅತಿಸಾರನೋ ಎಂದು ತಪ್ಪು ಡಯಾಗ್ನೋಸಿಸ್ ಆಗಿ ಅದಕ್ಕೆ ಸುಮ್ಮನೆ ಐವಿ ಫ್ಲೂಯಿಡ್ಸ್ ಆಂಟಿಬಯೋಟಿಕ್ಸ್ ಮುಂತಾದ ಚಿಕಿತ್ಸೆ ಪಡೆದು ಅದು ಕಡಿಮೆ ಆಗದೆ ಆ ಕಾಲಾವಧಿಯಲ್ಲೇ ತುಂಬಾ ಹೆಚ್ಚಾದ ಒತ್ತಡದಿಂದ ಸಂಪೂರ್ಣ ದೃಷ್ಟಿ ಕಳೆಕೊಂಡವರನ್ನು ನಾವು ನೋಡಿದ್ದೇವೆ. ಇನ್ನು ಎಲ್ಲಾ ವಿಧದ ಗ್ಲುಕೋಮಾದಲ್ಲಿ ಏನಾಗುತ್ತೆ, ಮೊದಲನೇ ಹಂತದಲ್ಲಿ ಏನು ರೋಗ ಲಕ್ಷಣಗಳು ಇಲ್ಲದೇ ಇದ್ರೂ ಕ್ರಮೇಣ ಕಾಯಿಲೆ ಉಲ್ಫಣವಾದಂತೆ ನರಕ್ಕೆ ಹೆಚ್ಚು ಹಾನಿ ಸಂಭವಿಸಿ ಬಾಯಿಯ ದೃಷ್ಟಿಯಲ್ಲಿ ಕುರುಡು ಕಲೆಗಳು ಉಂಟಾಗುತ್ತೆ. ಇದನ್ನು ನಾವು ಫೀಲ್ಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಕುರುಡು ಕಲೆಗಳಂದ್ರೆ ಅಲ್ಲಲ್ಲಿ ಕಪ್ಪು ಕಲೆಗಳು ಕಾಣ್ತವೆ ಅಂತ ಅಲ್ಲ, ಆ ಭಾಗದಲ್ಲಿ ವಿವರಗಳು ಅಸ್ಪಷ್ಟವಾಗಿರ್ಬೋದು, ಇಲ್ಲಾಂದ್ರೆ ವಿವರಗಳ ಗ್ರಹಿಕೆ ಆಗದೇ ಇರಬಹುದು. ಉದಾಹರಣೆಗೆ ಹೇಳೋದಾದ್ರೆ, ಈಗ ವ್ಯಕ್ತಿ ವಾಹನ ಚಲಿಸ್ತಾ ಇದ್ದಾನೆ, ದಾರಿಯಲ್ಲಿ ಹೋಗ್ತಾ ಗ್ಲುಕೋಮಾ ತೊಂದರೆ ಆಗಿರೋದ್ರಿಂದ ದೃಷ್ಟಿ ಹಾನಿಯಿಂದ ಅಲ್ಲಲ್ಲಿ ಅವನಿಗೆ ಗಾಡಿಗಳು ಇರೋದೇ ಗ್ರಹಿಕೆಗೆ ಬರದೇ ಇರಬಹುದು, ಆಗುವ ಅನಾಹತವನ್ನ ನೀವೇ ಯೋಚಿಸ್ ನೋಡಿ. ತೊಂದರೆ ಹೆಚ್ಚಾಗ್ತಾ ಹೋಗಂತೆ ದೃಷ್ಟಿನರ ಬಲಹೀನವಾಗೋದಂತೂ ಸರಿ, ಹಾಗೆ ಬಾಹ್ಯ ದೃಷ್ಟಿ ಕೂಡ ಇನ್ನು ಸಂಕುಚಿತವಾಗ್ತಾ ಸೂಕ್ಷ್ಮ ದೃಷ್ಟಿಗೂ ಕೂಡ ತೊಂದರೆ ಆಗಿ ಆವಾಗ ವ್ಯಕ್ತಿಗೆ ತನಗೆ ದೃಷ್ಟಿ ಮಂಜಾಗಿರೋದು ಗಮನಕ್ಕೆ ಬರಬಹುದು. ಆದ್ರೆ ಸಮಯ ಆಗ್ಲೇ ಮಿಂಚೋಗಿರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ದೊಡ್ಡವರ ತರ ಈ ತರ ಸಂಕೇತಗಳು ಇಲ್ಲದೆ ಇರಬಹುದು. ಆವಾಗ ಪೋಷಕರಾಗಿ ಪಾಲಕರಾಗಿ ನಾವು ಕೆಲವನ್ನು ಗಮನಿಸಬೇಕು. ಅಸ್ವಾಭಾವಿಕವಾದ ಮಬ್ಬುಗವಿದ ಬೆಳ್ಳಗೆನಿಸುವ ದೊಡ್ಡ ಕಣ್ಣುಗಳು, ಅಂದ್ರೆ ಬಿಳಿ ಕರಿಗುಡ್ಡೆ ಕಾಣಿಸಬಹುದು, ಬೆಳಕಿಗೆ ಅತಿಯಾದ ಸಂವೇದನೆ, ಮಗು ಬೆಳಕಿಗೆ ಕಣ್ಣು ತೆರೆಯೋದೇ ಇಲ್ಲ, ಅತಿಯಾಗಿ ಕಣ್ಣೀರ್ ಸುರಿಯೋದು, ಕತ್ತಲೆಯಲ್ಲಿ ದೃಷ್ಟಿ ಹೊಂದಿಸಿಕೊಳ್ಳಲು ತೊಂದರೆ ಆಗೋದು, ಕಣ್ಣು ಪದೇ ಪದೇ ಕೆಂಪುಗಾಗೋದು, ಕಣ್ಣಿನ ಕರಿಗುಡ್ಡೆ ಗಾತ್ರ ಹೆಚ್ಚಾಗೋದು ಇತ್ಯಾದಿ ರೋಗ ಲಕ್ಷಣಗಳು ಇರಬಹುದು. ಈ ರೋಗ ಲಕ್ಷಣಗಳಲ್ಲದೆ ಈ ರೋಗವನ್ನು ಪತ್ತೆ ಹಚ್ಚುವಂತ ಒಂದು ವೈಜ್ಞಾನಿಕ ವಿಧಾನ ಏನು? ಇದು ನಾವು ನೆನಪಿನಲ್ಲಿ ಇಡಬೇಕಾದ ಸಂಗತಿ. ಆರಂಭಿಕ ಹಂತದಲ್ಲಿ ನಾವು ಕೇವಲ ಕಣ್ಣಿನ ಸಮಗ್ರ ತಪಾಸಣೆ ಮೂಲಕವಷ್ಟೇ ನಾವು ಗ್ಲುಕೋಮಾವನ್ನು ಪತ್ತೆ ಹಚ್ಚಬಹುದು, ಹಾಗೂ ರೋಗ ಲಕ್ಷಣಗಳನ್ನು ಆಧರಿಸಿ ರೋಗ ಇದೆಯೋ ಇಲ್ವೋ ಅನ್ನೋದನ್ನ ನಾವು ನಿರ್ಣಯ ಮಾಡುತ್ತೇವೆ. ಗ್ಲುಕೋಮಾವನ್ನ ಪತ್ತೆ ಹಚ್ಚಲು ಮತ್ತೆ ದೃಢೀಕರಿಸಲು ಸಹಾಯ ಮಾಡುವ ಹಲವು ಪರೀಕ್ಷಾ ವಿಧಾನಗಳಿದೆ. ಅದರಲ್ಲಿ ಮುಖ್ಯವಾದದ್ದು ಟೋನೋಮೆಟ್ರಿ, ಅಂದ್ರೆ ಕಣ್ಣಿನ ಒತ್ತಡವನ್ನ ಮಾಪನ ಮಾಡುವಂತದ್ದು. ಇದರಲ್ಲೂ ಕೂಡ ಹಲವು ಬಗೆಯ ಉಪಕರಣಗಳಿವೆ, ಏನು ನೋವಿಲ್ಲದೆ ಸುಲಭವಾಗಿ ಒತ್ತಡವನ್ನ ಪತ್ತೆ ಹಚ್ಚುವ ವಿಧಾನಗಳಿವೆ. ಎರಡನೇ ಮುಖ್ಯವಾದ ಪರೀಕ್ಷೆ ಏನಿದೆ ಅದು ಗೋನಿಯೋಸ್ಕೋಪಿ, ಅಂದ್ರೆ ಗ್ಲುಕೋಮಾ ಪ್ರಕಾರ ಯಾವುದು ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಕಣ್ಣಿನ ಜಲ ನಿರ್ಗಮನದ ಕೋನದ ಒಂದು ಪರಿಶೀಲನೆ ಮಾಡುವಂತದ್ದು. ಇದರಿಂದ ನಮಗೆ ಪೂರಕವಾದ ಚಿಕಿತ್ಸೆಯನ್ನ ನಿರ್ಧರಿಸಲು ಸಹಾಯ ಆಗುತ್ತೆ. ಮತ್ತೆ ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಿ ಮತ್ತೆ ಆಫ್ಥಾಲ್ಮೋಸ್ಕೋಪಿ ಎನ್ನುವ ಸೂಕ್ಷ್ಮ ದರ್ಶಕಗಳನ್ನು ಬಳಸಿ ನಾವು ಕಣ್ಣಿನ ಒಳಗಿನ ತಪಾಸಣೆ ಮಾಡ್ತೇವೆ, ಹಾಗೆ ದೃಷ್ಟಿನರದ ಪರಿಶೀಲನೆ ಮಾಡ್ತೇವೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಗ್ಲುಕೋಮಾ ಹಾನಿಗೊಳ್ಳದ ಆಪ್ಟಿಕ್ ನರದ ವಿನ್ಯಾಸದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ, ಅದು ಯಾವ ಪ್ರಕಾರದಲ್ಲಿದೆ, ಯಾವ ಪ್ರಮಾಣದಲ್ಲಿದೆ ಅಂತ ನಾವು ತಿಳಿದುಕೊಳ್ತೇವೆ. ಇದಲ್ಲದೆ ಗ್ಲುಕೋಮಾ ಡಯಾಗ್ನೋಸಿಸ್ ಅನ್ನು ಇನ್ನು ನಿಖರವಾಗಿ ಮಾಡಲಿಕ್ಕೆ ಅದರ ತೀವ್ರತೆ ಮತ್ತು ದೃಷ್ಟಿ ಹಾನಿಯ ಪ್ರಮಾಣವನ್ನು ತಿಳಿದುಕೊಳ್ಳಿಕ್ಕೆ ವಿಜುವಲ್ ಫೀಲ್ಡ್ ಟೆಸ್ಟಿಂಗ್, ದೃಷ್ಟಿ ವಿಶಾಲತೆಯ ಪರೀಕ್ಷೆ, OCT ಅಂದ್ರೆ ಆಪ್ಟಿಕಲ್ ಕೊಹರೆನ್ಸ್ ಟೊಮೋಗ್ರಫಿ ಅನ್ನೋ ಸ್ಕ್ಯಾನಿಂಗ್ ಅನ್ನ ಮಾಡ್ತೀವಿ. ಪ್ಯಾಕಿಮೆಟ್ರಿ ಅಂದ್ರೆ ಕಣ್ಣಿನ ಕಪ್ಪುಗುಡ್ಡೆ ಅಳತೆ, ದೃಷ್ಟಿ ನರದ ಛಾಯಾಚಿತ್ರ ಮುಂತಾದ ಪೂರಕ ಪರೀಕ್ಷೆಗಳು ಕೂಡ ಗ್ಲುಕೋಮಾವನ್ನ ದೃಢೀಕರಿಸಲು ಮಾಡಲಾಗುತ್ತೆ. ಇವೆಲ್ಲ ಹಾನಿಯ ಪ್ರಮಾಣವನ್ನ ಮತ್ತು ಅವಶ್ಯ ಚಿಕಿತ್ಸೆಯನ್ನ ನಿರ್ಧರಿಸಲು ನಮಗೆ ಸಹಾಯ ಮಾಡುವಂತದ್ದು. ಈಗ ಬೇರೆ ಬೇರೆ ವಯೋಮಾನದಲ್ಲಿ ಇಂತಹ ಒಂದು ಗ್ಲುಕೋಮಾ ಎನ್ನುವಂತಹ ಒಂದು ಸಮಸ್ಯೆಯು ಕೂಡ ಬರಬಹುದು ಅಂತ ಹೇಳಿದ್ರೆ, ಈ ಪರೀಕ್ಷೆಗಳನ್ನ ನಿಯಮಿತವಾಗಿ ಮಾಡಿಸಬೇಕು ಅಥವಾ ಕಣ್ಣಿನಲ್ಲಿ ಏನಾದರೂ ತೊಂದರೆ ಇದ್ದಾಗ ಮಾತ್ರ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳುವಂತಹದ್ದು ಹೇಗೆ? ಗ್ಲುಕೋಮಾ ಯಾರಿಗೂ ಕೂಡ ಬರಬಹುದು. ನಾನಾಗ ಹೇಳ್ದಂಗೆ ಶಿಶುಗಳಿಂದ ಹಿಡಿದು ಎಲ್ಲರಲ್ಲೂ ಎಲ್ಲ ವಯಸ್ಸಿಗೂ ಗ್ಲುಕೋಮಾ ಉಂಟಾಗಬಹುದು. ಆದ್ರೆ ನಾವು ಸಾಮಾನ್ಯವಾಗಿ ನೋಡುವಂತದ್ದು 40 ವರ್ಷ ಮೇಲ್ಪಟ್ಟವರಲ್ಲಿ ತೊಂದರೆಯನ್ನ ನಾವು ನೋಡ್ತೇವೆ. ಅದರಲ್ಲೂ ವಯಸ್ಸು ಹೆಚ್ಚಾಗ್ತಾ ಹೋದಂತೆ ಗ್ಲುಕೋಮಾ ಬರುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಗ್ಲುಕೋಮಾ ರೋಗಿಗಳ ನಿಕಟ ಸಂಬಂಧಿಗಳಲ್ಲಿ ಅಂದ್ರೆ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಮಕ್ಕಳು ಇಂಥವರಲ್ಲಿ ಬೇರೆಯವರಿಗಿಂತ ಗ್ಲುಕೋಮಾ ಬರುವ ಸಾಧ್ಯತೆ 4-5 ಪಟ್ಟು ಹೆಚ್ಚು. ಮಧುಮೇಹಿಗಳು, ದಪ್ಪ ಚಸ್ಮಾ ಧರಿಸುವವರು, ಕಣ್ಣಿಗೆ ಪೆಟ್ಟುಂಟಾದಾಗ, ಕಣ್ಣಿನ ಕ್ಯಾನ್ಸರ್ ಇದ್ರೆ, ಅಲ್ಲದೆ ಆಸ್ತಮಾ, ಆರ್ಥ್ರೈಟಿಸ್, ಚರ್ಮ ರೋಗ ಇಂಥವರು ದೀರ್ಘಕಾಲೀನ ಸ್ಟೀರಾಯ್ಡ್ ಥೆರಪಿ ಮೇಲೆ ಇರ್ತಾರೆ, ಅಂಥವರಲ್ಲೂ ಕೂಡ ಗ್ಲುಕೋಮಾ ಬರುವ ಸಾಧ್ಯತೆ ಹೆಚ್ಚು. ಆದ್ರಿಂದ 40 ವರ್ಷ ಮೇಲ್ಪಟ್ಟವರು ಎಲ್ಲರೂ, ಅದರಲ್ಲೂ ಮುಖ್ಯವಾಗಿ ಎಟ್ ರಿಸ್ಕ್ ಇರೋರೇನಿರ್ತಾರೆ, ಅವರು ನಿಯಮಿತವಾಗಿ ಅಂದ್ರೆ ವರ್ಷಕ್ಕೊಂದ್ಸತಿ ಆದ್ರೂ ಇಲ್ಲ 2 ವರ್ಷಕ್ಕೊಂದ್ಸತಿ ಆದ್ರೂ ಕಣ್ಣಿನ ತಪಾಸಣೆಯನ್ನ ನೇತ್ರ ತಜ್ಞರಲ್ಲಿ ಮಾಡಬೇಕು. ಇದು ಬರೀ ಕಣ್ಣಿನ ಚಸ್ಮಾ ನಂಬರ್ ಇಲ್ಲ ಕಂಪ್ಯೂಟರ್ ಐ ಟೆಸ್ಟಿಂಗ್ ಮಾಡಿ ಗೊತ್ತಾಗುವಂತ ತೊಂದರೆ ಇಲ್ಲ, ನೇತ್ರ ತಜ್ಞರಲ್ಲಿ ಗ್ಲುಕೋಮಾ ಸ್ಕ್ರೀನಿಂಗ್ ಅನ್ನ ಮಾಡಿಸ್ಕೊಳ್ಬೇಕು. ಈಗ ನಾವು ತೆಗೆದುಕೊಳ್ಳುವಂತಹ ಆಹಾರ ಕ್ರಮಕ್ಕೂ ಅಥವಾ ನಮ್ಮ ಒಂದು ಹ್ಯಾಬಿಟ್ ಅಥವಾ ಒಂದು ಅಭ್ಯಾಸ ಕ್ರಮಕ್ಕೂ ಈ ಗ್ಲಾಕೋಮಕ್ಕೂ ಏನಾದರೂ ಸಂಬಂಧ ಉಂಟ? ಸಾಮಾನ್ಯವಾಗಿ ನಾವು ಏನು ಇವಾಗಿನ ವಿಜ್ಞಾನದಲ್ಲಿ ನಾವೇನು ಕಂಡುಹಿಡ್ಕೊಂಡಿದ್ದೀವಿ ಅಂದ್ರೆ, ಕಣ್ಣಿನ ಒತ್ತಡ ಹೆಚ್ಚಾಗಿ ಗ್ಲಾಕೋಮಾ ತೊಂದರೆ ಆಗುವಂಥದ್ದು, ಮತ್ತೆ ಒತ್ತಡದ ಚಿಕಿತ್ಸೆಯಿಂದ ಗ್ಲಾಕೋಮಾ ತೊಂದರೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಆದರೆ ಒತ್ತಡವನ್ನ ಆಸ್ ಸಚ್ ದೇಹದ ಒತ್ತಡ ಇರಲಿ ಮಾನಸಿಕ ಒತ್ತಡ ಇರಲಿ ಕಡಿಮೆ ಮಾಡುವಂತ ಯೋಗಾಭ್ಯಾಸಗಳು, ಮೆಡಿಟೇಷನ್ನು, ಪ್ರಾಣಾಯಾಮ ಇಂಥವುಗಳಿಂದ ಕೂಡ ಕಣ್ಣಿನ ಒತ್ತಡ ನಿಯಂತ್ರಣದಲ್ಲಿರುತ್ತೆ ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಅದು ಕೂಡ ಪೂರಕವಾದ ಒಂದು ಚಿಕಿತ್ಸಾ ವಿಧಾನ. ಬೇರೆ ಬೇರೆ ಪರೀಕ್ಷೆಗಳಿಂದ ಗ್ಲಾಕೋಮಾ ಎನ್ನುವಂತಹ ಒಂದು ಸಮಸ್ಯೆ ಇದೆ ಅಂತ ಒಂದು ಕಂಡು ಹಿಡಿದ ನಂತರ ಚಿಕಿತ್ಸಾ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಗ್ಲಾಕೋಮಾ ಶಾಶ್ವತ ಅಂಧತ್ವ ಉಂಟು ಮಾಡುತ್ತೆ ಅನ್ನೋದನ್ನ ನಮಗೆ ತಿಳ್ಕೊಂಡಾಯ್ತು ನಾವು. ಆದರೆ ಇದನ್ನ ಸೂಕ್ತ ಚಿಕಿತ್ಸೆಯಿಂದ ಹತೋಟಿಯಲ್ಲಿಡಬಹುದು. ಗ್ಲಾಕೋಮಾನ ನಾವು ಗುಣಪಡಿಸಲಿಕ್ಕೆ ಆಗೋದಿಲ್ಲ ಸಂಪೂರ್ಣವಾಗಿ. ಅದಕ್ಕೋಸ್ಕರ ಅದನ್ನ ಮುಂಚೆನೆ ಪತ್ತೆ ಹಚ್ಚೋದು ತುಂಬಾ ಇಂಪಾರ್ಟೆಂಟು. ಇನ್ನು ಅದರ ಚಿಕಿತ್ಸೆಗೆ ಬಂದ್ರೆ, ಗ್ಲಾಕೋಮಾ ಚಿಕಿತ್ಸೆ ಉದ್ದೇಶವೇ ಹೆಚ್ಚಾದ ಕಣ್ಣಿನ ಒತ್ತಡವನ್ನ ಹತೋಟಿಗೆ ತರೋದು, ಮತ್ತೆ ಅದರಿಂದ ಉಂಟಾಗಬಹುದಾದ ಹೆಚ್ಚಿನ ದೃಷ್ಟಿ ಹಾನಿಯನ್ನ ನಾವು ತಡೆಗಟ್ಟೋದು. ಗ್ಲಾಕೋಮಾ ಚಿಕಿತ್ಸೆದಲ್ಲಿ ಬೇರೆ ಬೇರೆ ವಿಧಗಳಿವೆ. ಅದು ಕಣ್ಣಿನ ಐ ಡ್ರಾಪ್ಸ್ ಅಂದ್ರೆ ಕಣ್ಣಿನ ಹನಿಗಳಿರಬಹುದು, ಶಸ್ತ್ರಚಿಕಿತ್ಸೆ ಇರಬಹುದು, ಇಲ್ಲವೇ ಲೇಸರ್ ಚಿಕಿತ್ಸೆ ಇರಬಹುದು. ಪ್ರತಿಯೊಂದು ಚಿಕಿತ್ಸಾ ವಿಧಾನಕ್ಕೂ ಅದರದ್ದೇ ಆದ ಸಾಧಕ ಬಾಧಕಗಳಿವೆ. ಯಾವ ವ್ಯಕ್ತಿಗೆ ಯಾವ ಚಿಕಿತ್ಸೆ ಸೂಕ್ತ ಅನ್ನೋದನ್ನ ಸಮಗ್ರ ತಪಾಸಣೆ ಮೂಲಕ, ಪರಿಶೀಲನೆ ಮೂಲಕ ತಜ್ಞ ವೈದ್ಯರು ನಿರ್ಧರಿಸ್ತಾರೆ. ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ವಿಧದ ಚಿಕಿತ್ಸೆ ವಿಧಾನದ ಅವಶ್ಯಕತೆಯನ್ನು ಬೀಳಬಹುದು. ಸಾಮಾನ್ಯವಾಗಿ ನಾವು ಮೊದಲ ಹಂತದಲ್ಲಿ ನಾವು ಉಪಯೋಗಿಸೋದು ಕಣ್ಣಿನ ಒತ್ತಡ ಕಡಿಮೆ ಮಾಡುವಂತ ಕಣ್ಣಿನ ಹನಿಗಳನ್ನ ಅಂದ್ರೆ ಐ ಡ್ರಾಪ್ಸ್. ಇದೇನ್ ಮಾಡುತ್ತೆ ಅಂದ್ರೆ, ಕಣ್ಣು ಒಳಗಿನ ದ್ರವ ಅಂದ್ರೆ ಅಕ್ವೇಸ್ ಹ್ಯೂಮರ್ ಅಂತ ಅವಾಗ ಮಾತಾಡಿದ್ವಲ್ಲ, ಕಣ್ಣಿನ ಒಳಗಿನ ಆ ದ್ರವದ ಸ್ರವಿಕೆಯನ್ನ ಕಡಿಮೆ ಮಾಡಿ ಅಥವಾ ಅದರ ಹೊರಚಲನೆಯನ್ನ ಹೆಚ್ಚಾಗಿಸಿ ಕಣ್ಣಿನ ಒತ್ತಡವನ್ನ ಅದು ನಿಯಂತ್ರಿಸುತ್ತದೆ. ಕಣ್ಣಿನ ಒತ್ತಡ ತುಂಬಾ ಹೆಚ್ಚಾದಾಗ ಕೆಲವೊಮ್ಮೆ ಐ ಡ್ರಾಪ್ಸ್ಗಳು ಸಾಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ನಾವು ಮಾತ್ರೆಗಳನ್ನ ಅದನ್ನ ನಿಯಂತ್ರಿಸಲು ಬಳಸ್ತೇವೆ. ಆದರೆ ಅವುಗಳ ಅಡ್ಡ ಪರಿಣಾಮಗಳು ಹೆಚ್ಚು, ಇವು ಅಲ್ಪಾವಧಿಗೆ ಬಳಸುವಂಥದ್ದು. ಇನ್ನು ಕೆಲವು ವಿಧದ ಗ್ಲಾಕೋಮಾದಲ್ಲಿ ಲೇಸರ್ ಚಿಕಿತ್ಸಾ ವಿಧಾನವನ್ನು ಸೂಚಿಸಲಾಗ್ತದೆ. ಉದಾಹರಣೆಗೆ ಸಂಕುಚಿತ ಕೋನ ಅಂದ್ರೆ ಆಂಗಲ್ ಕ್ಲೋಸರ್ ಗ್ಲಾಕೋಮಾದಲ್ಲಿ ಈ ದ್ರವದ ಪರ್ಯಾಯ ಚಲನೆಗೆ ಲೇಸರ್ ಪೆರಿಫರಲ್ ಐರಿಡಾಟಮಿ ಅಂತ ಒಂದು ಲೇಸರ್ ಚಿಕಿತ್ಸೆಯನ್ನ ಮಾಡಲಾಗ್ತದೆ. ಅದಲ್ಲದೆ ಲೇಸರ್ ಟ್ರಬ್ಯಾಕ್ಯುಲೋಪ್ಲಾಸ್ಟಿ, ಲೇಸರ್ ಸೈಕ್ಲೋಫೋಟೋಕ್ಯುಯಾಗುಲೇಷನ್ ಎಂಬ ಚಿಕಿತ್ಸಾ ವಿಧಾನಗಳು ಬಳಕೆಯಲ್ಲಿದೆ. ಇವು ಕಣ್ಣಿನ ದ್ರವದ ಪರಿಚಲನೆಯನ್ನು ಸುಗಮಗೊಳಿಸಿ ಕಣ್ಣಿನ ಒತ್ತಡವನ್ನ ಕಡಿಮೆ ಮಾಡುವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ಗ್ಲಾಕೋಮಾ ರೋಗಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬೀಳಬಹುದು. ಡ್ರಾಪ್ಸ್ ಇಂದ ಲೇಸರ್ ಇಂದ ಕಂಟ್ರೋಲಿಗೆ ಬರ್ದಿದ್ದಾಗ ಶಸ್ತ್ರಚಿಕಿತ್ಸೆಯನ್ನು ನಾವು ಅಡ್ವೈಸ್ ಮಾಡ್ತೇವೆ. ಈ ತೊಂದರೆಗೆ ಸಾಮಾನ್ಯವಾಗಿ ಮಾಡುವ ಶಸ್ತ್ರಚಿಕಿತ್ಸೆ ಅಂದ್ರೆ ಟ್ರಬ್ಯಾಕ್ಯುಲೆಕ್ಟೊಮಿ. ಇಲ್ಲಿ ಕಣ್ಣಿನ ದ್ರವದ ಹೊರಚಲನೆಗೆ ಒಂದು ಕಣ್ಣಿನ ಕೋನದ ಭಾಗದಲ್ಲಿ ಸಣ್ಣ ರಂಧ್ರವನ್ನ ಮಾಡಿ ಅದನ್ನ ಸುಲಭಗೊಳಿಸ್ತೇವೆ. ಹಾಗೆ ನೋಡಿದ್ರೆ ಇದು ಸುರಕ್ಷಿತವಿದ್ರೂ ಕೆಲವೊಮ್ಮೆ ಕೆಲವು ತೊಡಕುಗಳು ಉಂಟಾಗಬಹುದು. ಕೆಲವು ರೋಗಗಳಿಗೆ ಹೆಚ್ಚುವರಿ ಶಸ್ತ್ರಚಿಕಿತ್ಸೆ ಇಲ್ಲ ಡ್ರಾಪ್ಸ್ಗಳು ಮುಂದೆ ಬೇಕಾಗಬಹುದು. ಇದಲ್ಲದೆ ಇವಾಗಿನ ಅತ್ಯಾಧುನಿಕ ಎಕ್ವೇಸ್ ಡ್ರೈನೇಜ್ ಇಂಪ್ಲಾಂಟ್ಸ್, MIGS ಅಂದ್ರೆ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿ ಮುಂತಾದ ಹೊಸ ಬೆಳವಣಿಗೆಗಳು ಕೂಡ ಆಗಿವೆ. ಇವು ಗ್ಲಾಕೋಮಾ ಚಿಕಿತ್ಸೆಯಲ್ಲಿ ಆಶಾದಾಯಕವಾದ ಬದಲಾವಣೆಯನ್ನು ಕೂಡ ತಂದಿದೆ. ಈ ಗ್ಲಾಕೋಮಾ ಎನ್ನುವಂಥದ್ದು ಯಾರಿಗೂ ಕೂಡ ಬರಬಹುದು ಅಂತ ಮಾತನ್ನ ನೀವು ಹೇಳಿದ್ರಿ. ಇವು ಬಾರದ ಹಾಗೆ ಏನಾದರೂ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸುವುದಕ್ಕೆ ಸಾಧ್ಯ ಇದೆಯಾ? ಬಾರದ ಹಾಗೆ ಮುಂಜಾಗ್ರತೆ ಕ್ರಮ ಅನ್ನೋದಕ್ಕಿಂತ ಅದರಿಂದ ಆಗುವ ದೃಷ್ಟಿ ಹಾನಿಯನ್ನ ತಡೆಗಟ್ಟಲಿಕ್ಕೆ ನಾವು ಮುಂಜಾಗ್ರತೆಯನ್ನ ವಹಿಸಬೇಕಾಗತ್ತೆ. ಏಕೆಂದ್ರೆ ಅವಾಗಲೇ ಹೇಳಿದಾಗೆ ಇದು ಸದ್ದಿಲ್ಲದೆ ದೃಷ್ಟಿ ಕಸಿಯುವ ಕಾಯಿಲೆ. ನಾವು ಆರಂಭಿಕ ಹಂತದಲ್ಲಿ ಅದರನ್ನ ಪತ್ತೆ ಹಚ್ಚಿದ್ರೆ ಅದರಿಂದ ಆಗುವ ದೃಷ್ಟಿ ಹಾನಿಯನ್ನ, ಅಂಧತ್ವವನ್ನ ಖಂಡಿತ ಬಾರದಂತೆ ನಾವು ತಡೆಗಟ್ಟಬಹುದು. ಗ್ಲಾಕೋಮಾ ಗುಣಪಡಿಸಲಿಕ್ಕೆ ಆಗೋದಿಲ್ಲ, ಅದರನ್ನ ಚಿಕಿತ್ಸೆಯಿಂದ ಹತೋಟಿಯಲ್ಲಿಡಬಹುದಷ್ಟೇ. ಸಮಚಿತವಾದ ಪರೀಕ್ಷೆನೇ ಅದಕ್ಕೆ ಮುಖ್ಯ, ಮತ್ತೆ ಅದರ ಪ್ರಕಾರ ಸೂಕ್ತವಾಗಿ ಚಿಕಿತ್ಸೆಯನ್ನ ನೀಡೋದು. ಇನ್ನೊಂದು ಮುಖ್ಯವಾಗಿ ನಾವು ನೆನಪಲ್ಲಿಡಬೇಕಾಗದ್ದು ಏನಂದ್ರೆ, ಈ ಗ್ಲಾಕೋಮಾ ಏನಿದೆಯಲ್ಲ ಅದಕ್ಕೆ ಜೀವನ ಪರ್ಯಂತ ಚಿಕಿತ್ಸೆ ಬೇಕಾಗತ್ತೆ. ಚಿಕಿತ್ಸೆ ಒಂದೇ ಅಲ್ಲ, ಕಾಲಕಾಲಕ್ಕೆ ಪರಿಶೀಲನೆನೂ ಬೇಕಾಗತ್ತೆ. ದೇಹಕ್ಕೆ ಹೇಗೆ ಸಕ್ಕರೆ ಕಾಯಿಲೆ ಬಂದಾಗ, ರಕ್ತದೊತ್ತಡ, BP ಬಂದಾಗ ಹೇಗೆ ನಾವು ಜೀವನ ಪರ್ಯಂತ ಕಾಳಜಿ ಮಾಡಬೇಕಾಗತ್ತೋ, ಚಿಕಿತ್ಸೆ ಮಾಡಬೇಕೋ ಹಾಗೆ. ಆರಂಭಿಕ ಹಂತಗಳಲ್ಲಿ ಏನು ರೋಗ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ 40 ವರ್ಷ ಮೇಲ್ಪಟ್ಟವರು, ಅದರಲ್ಲೂ ಎಟ್ ರಿಸ್ಕ್ ಇರೋರು ಕಾಲಕಾಲಕ್ಕೆ ನಿಯಮಿತವಾಗಿ ಗ್ಲಾಕೋಮಾ ಸ್ಕ್ರೀನಿಂಗ್ ಮಾಡಿಸ್ಕೊಳ್ತಾ ಹೋದ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಗ್ಲಾಕೋಮಾ ಹೊಂದಿದ ಪ್ರತಿ ವ್ಯಕ್ತಿಯೂ ದೃಷ್ಟಿ ನಷ್ಟ ಹೊಂದ್ತಾನೆ ಅಂತ ಇರೋದಿಲ್ಲ, ಕುರುಡನಾಗ್ತಾನೆ ಅನ್ನೋದು ಅನಿವಾರ್ಯವಲ್ಲ. ಮುನ್ನೆಚ್ಚರಿಕೆ, ಸಕಾಲದಲ್ಲಿ ಪತ್ತೆ ಹಚ್ಚುವಿಕೆ, ಸೂಕ್ತವಾದ ನಿರಂತರವಾದ ಚಿಕಿತ್ಸೆ ದೃಷ್ಟಿಯನ್ನು ಕಾಪಾಡುತ್ತದೆ. ಈಗ ಮಾರ್ಚ್ ಮೊದಲ ವಾರದಲ್ಲಿ

ಮೂವತ್ತು ನಿಂಬಿ ಕಂಡ ಮುಂಬಯ ಗುಡಿ ಸಿದಳವ್ವ ಹೂವ ಬಾಡಿದ ಹೂಗಾರನ್ನ ಕರೆಸಿದಳವ್ವ ಹೂವ ಬಾಡಿದ ಬಾ.